ತ್ಯಾಜ್ಯ ತೆರವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮನ್ನು ಸಂಪರ್ಕಿಸೋದಕ್ಕೆ ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 2285558, STD code 08222. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD code 08222. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಉದ್ಘೋಷಕರಾದಂಥ ವಿನೋದ್ ಮುಡುಗದ್ದೆಯವರು ಕೂಡ ಇದ್ದಾರೆ. ವಿನೋದ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಮತ್ತೊಮ್ಮೆ ರೈತ ಬಾಂಧವರಿಗೂ ಕೂಡ ಸ್ವಾಗತ. ಈಗ ನಮ್ಮ ಜಿಲ್ಲೆಯಲ್ಲಿ ಈ ಕಾಲ್ಬಾಯಿ ಜ್ವರಕ್ಕೆ ಲಸಿಕೆ ಹಾಕುವಂಥ ಕಾರ್ಯಕ್ರಮ ಇದೇ 26ರಿಂದ ಪ್ರಾರಂಭವಾಗ್ತಾ ಇದೆ. ಹೌದು, ಶನಿವಾರದಿಂದ ಜೂನ್ ತಿಂಗಳ 4ರವರೆಗೂ ಕೂಡ ಅದು ನಡೆಯುತ್ತೆ. ಹೌದು, ಮುಖ್ಯವಾಗಿ ಕಾಲ್ಬಾಯಿ ಜ್ವರ ಒಂದು ವೈರಸ್ ರೋಗ, ವೈರಸ್ನಿಂದ ಬರುವಂಥ ರೋಗ. ಇದು ಸೀಳುಗೊರೆಸಿರುವಂಥ ಜಾನುವಾರುಗಳಿಗೆ ಬರುವಂಥ ರೋಗ. ಸೀಳುಗೊರೆಸಿರುವಂಥ ಜಾನುವಾರುಗಳು ಅಂದರೆ ಹಸು, ಎಮ್ಮೆ, ಕೋಣ, ಎತ್ತು, ಜೊತೆಗೆ ನಮ್ಮಲ್ಲಿ ಹೆಚ್ಚಾಗಿ ಸಾಕುವಂಥ ಹಂದಿ. ಈ ರೀತಿ ಈ ಗೊರಸು ಯಾವುದಕ್ಕೆ ಭಾಗ ಆಗಿರುತ್ತೆ, ಆ ಗೊರಸುಗಳ ಮಧ್ಯದಲ್ಲಿ ಬರುವಂಥ ಒಂದು ಕಾಯಿಲೆ ಸೀಳುಗೊರೆಸಿರುವಂಥ ಜಾನುವಾರುಗಳಿಗೆ ಹೆಚ್ಚಾಗಿ ಬರುತ್ತೆ. ಮತ್ತು ಅದಕ್ಕಾಗಿನೇ ಇದನ್ನ ಕಾಲು ಬಾಯಿ ಜ್ವರ ಅಂತಲೂ ಕರೀತಾರೆ. ಕಾಲಿಗೂ ತೊಂದರೆ ಕೊಡುತ್ತೆ, ಮತ್ತು ಬಾಯಿಗೆ, ಬಾಯಿನಲ್ಲಿ ಹುಣ್ಣುಗಳುಂಟಾಗ್ತವೆ. ಹುಣ್ಣುಗಳುಂಟಾದಾಗ ಮುಖ್ಯವಾಗಿ ಆ ಜಾನುವಾರು ಯಾವುದೇ ರೀತಿ ಮೇವನ್ನು ತಿನ್ನೋದಕ್ಕಾಗಲ್ಲ. ಮೇವನ್ನು ತಿನ್ನೋದಕ್ಕೆ ಆಗದೇ ಇದ್ದಾಗ ಅದರ ಒಂದು ದೇಹದಾರ್ಢ್ಯತೆ ಕಡಿಮೆ ಆಗ್ಬಿಡುತ್ತೆ, ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಒಂದು ವೇಳೆ ನಾವು ಮಾಂಸಕ್ಕಾಗಿ ಸಾಕೋದಾದರೆ ಆ ಮಾಂಸದ ಉತ್ಪಾದನೆಗೆ ದೇಹ ತೂಕ ಹೆಚ್ಚಾಗಬೇಕು, ದೇಹ ತೂಕನೂ ಕೂಡ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಇದು ಹರಡೋದು ಅಂದರೆ ಈ ಕಲುಷಿತ ನೀರು, ಮೇವು ಮತ್ತು ಗಾಳಿ ಮೂಲಕನೂ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ವೈರಸ್ ಕಾಯಿಲೆಯ ವಿರುದ್ಧ ಲಸಿಕೆ ಹಾಕಿಸ್ಕೊಳ್ಳೋದೇ ಒಂದು ಮುಖ್ಯವಾದ ಕ್ರಮ ಅಂತ ಹೇಳ್ಬೋದು. ಈ ಲಸಿಕೆಯನ್ನು ವರ್ಷದಲ್ಲಿ 2 ಸರಿ ಹಾಕ್ತಾ ಇರ್ತಾರೆ ಸಾಧಾರಣವಾಗಿ. ವಿಶೇಷವಾಗಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತಲೇ ಮಾಡಿದ್ದಾರೆ. ಈ ಕಾಲ್ಬಾಯಿ ಜ್ವರ ಮತ್ತು ಇನ್ನೊಂದು ಬ್ರುಸೊಲೋಸಿಸ್ ಅಂತಾರೆ, ಇದು ಕಂದು ರೋಗ. ಜಾನುವಾರುಗಳು ಕರು ಹಾಕೋದಕ್ಕಿಂತ ಮುಂಚೆನೆ ಒಂದು ಇನ್ನೂ ಅವು ಅವಧಿಯನ್ನು ತಲುಪಿರೋದಿಲ್ಲ, ಅದಕ್ಕಿಂತ ಮುಂಚೆನೆ ಅದು ಒಂದು ರೀತಿ ಅದನ್ನ ತನ್ನ ಮರಿಯನ್ನು ಹೊರಗಡೆ ಹಾಕೋದು. ಅದು ಪ್ರಿಮೆಚೂರ್ ಅಂದರೆ ಅದು ಜೀವಂತವಾಗಿರೋದಿಲ್ಲ ಬಹಳ ಪ್ರಕರಣಗಳಲ್ಲಿ. ಅದು ಕಂದು ರೋಗ ಅಂತ ಹೇಳ್ತಾರೆ, ಕಂದು ಹಾಕೋದು ಅಂತ ಹೇಳ್ತಾರೆ. ಇವೆರಡೂ ಒಂದು ರೋಗಗಳಿಗೆ ಲಸಿಕೆಯನ್ನು ಹಾಕೋದ್ರ ಮೂಲಕನೇ ತಡೆಗಟ್ಟಂಥದ್ದು. ಈಗ ಕಂದು ರೋಗಕ್ಕೂ ಕೂಡ ಹಾಕ್ತಾರೆ ಕೆಲವು ಸಂದರ್ಭದಲ್ಲಿ. ಅದು ಈ 6 ತಿಂಗಳ ಕರು ಇರುತ್ತಲ್ಲ ಹೆಣ್ಣುಗರು, ಅದಕ್ಕೆ ಮಾತ್ರ ಹಾಕ್ತಾರೆ. ಒಂದ್ಸರಿ ಹಾಕಿಸ್ಕೊಂಡ್ರೆ ಇಡೀ ಅದು ಜೀವಮಾನ ಪರ್ಯಂತ ನಿರೋಧಕ ಶಕ್ತಿ ಇರುತ್ತೆ. ಕಾಲ್ಬಾಯಿ ಜ್ವರಕ್ಕೆ ಹಂಗಲ್ಲ, ವರ್ಷಕ್ಕೆ 2 ಸರಿ ಹಾಕಿಸ್ಲೇಬೇಕು, ಇದು ವೈರಸ್ ಕಾಯಿಲೆ. ಆದ್ದರಿಂದ ನಮ್ಮ ರೈತ ಬಾಂಧವರು ಅವರ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಯಾವ್ಯಾವಾಗ ಲಸಿಕೆಯನ್ನು ಹಾಕ್ತಾರೆ ಅನ್ನೋದನ್ನ ತಿಳ್ಕೊಂಡು ತಮ್ಮ ಜಾನುವಾರುಗಳಿಗೆ ಈ ಲಸಿಕೆ ಹಾಕಿಸ್ಕೋಬೇಕಾಗತ್ತೆ. ಕುರಿಗಳು, ಮೇಕೆಗಳು, ಅವುಗಳು ಕೂಡ ಇದು ಹಾಕಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ನಮ್ಮ ಆಕಾಶವಾಣಿಯಲ್ಲೂ ಕೂಡ ನಾವು ಪ್ರಸಾರ ಮಾಡ್ತಾ ಇರ್ತೀವಿ, ಪ್ರತಿ ಅವರು ವೇಳಾಪಟ್ಟಿ ಕೊಟ್ಟಾಗ ಇವತ್ತು ಯಾವ ಒಂದು ಗ್ರಾಮಗಳಲ್ಲಿ ಹಾಕ್ತಾರೆ ಅನ್ನೋದನ್ನು ನಾವು ಕೂಡ ಅದನ್ನು ತಿಳಿಸ್ತೀವಿ ನಮ್ಮ ರೈತ ಬಾಂಧವರಿಗೆ. ಹಾಗೆಯೇ ಅಲ್ಲಿ ಸ್ಥಳೀಯ ಸಂಸ್ಥೆಗಳು, ಅಲ್ಲಿರುವಂಥ ಪಶು ಆಸ್ಪತ್ರೆ ಆಗ್ಬೋದು, ಗ್ರಾಮ ಪಂಚಾಯಿತಿ ಆಗ್ಬೋದು, ಇವರೆಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ. ಅದರಿಂದ ರೈತ ಬಾಂಧವರು ಈ ಒಂದು ಲಸಿಕೆ ಉಚಿತವಾಗಿರುತ್ತೆ. ಪಶುಸಂಗೋಪನಾ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಹಾಗಾಗಿ ಈ ಶನಿವಾರದಿಂದ ಪ್ರಾರಂಭವಾಗುತ್ತೆ ಇದು. ಆದ್ದರಿಂದ ಎಲ್ಲ ರೈತ ಬಾಂಧವರು ಕೂಡ ತಮ್ಮ ಜಾನುವಾರುಗಳಿಗೆ, ವಿಶೇಷವಾಗಿ ಸೀಳು ಗೊರೆಸಿರುವಂಥ ಜಾನುವಾರುಗಳಿಗೆ ಈ ಕಾಲ್ಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಬಹಳಷ್ಟು ಆರ್ಥಿಕ ನಷ್ಟವನ್ನು ತಡಿಬೋದು. ಮುಖ್ಯವಾಗಿ ಏನಾಗುತ್ತೆ, ನಮಗೆ ಇದು ಮರಣಾಂತಿಕ ಅಲ್ಲ ಅಂತ ಒಂದು ಭಾವನೆ ಇರುತ್ತೆ. ಬಂದ್ರೂ ಅಂದರೆ ಅದು ಜಾನುವಾರುಗಳು ಸ್ವಲ್ಪ ಸೊರಗ ಹೋಗುತ್ತೆ, ಲಾಚಾರ ಆಗುತ್ತೆ ಅಂತಾರೆ ಈ ಕಡೆ ಗೊಡಗುನಲ್ಲಿ ಆ ಭಾಷೆ ಬಳಸ್ತಾರೆ. ಅದು ಸೊರಗ ಹೋಗುತ್ತೆ ಮತ್ತು ಸಣ್ಣಗಾಗುತ್ತೆ ಅಂತಂದು ಅಂದ್ಕೋಬೋದು. ಆದರೆ ಮತ್ತೆ ಅದು ಒಂದ್ಸರಿ ರೋಗ ತುತ್ತಾದ್ಮೇಲೆ ಮತ್ತೆ ಮೊದಲನೇ ಸ್ಥಿತಿಗೆ ನೀವು ಏನೇ ಮಾಡಿದ್ರೂ ಬರಲ್ಲ. ನೀವು ಎಷ್ಟೇ ಹುಲ್ಲಾಕ್ರಿ, ಆಹಾರ ಕೊಡ್ರಿ, ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಮೊದಲಿನ ಒಂದು ಸ್ಥಿತಿಗೆ ಬರೋಲ್ಲ. ಒಂದ್ಸರಿ ಹಾಲಿನ ಇಳುವರಿ ಕಡಿಮೆ ಆಯಿತು ಅಂದರೆ ಮತ್ತೆ ಮೊದಲಿನ ಒಂದು ಸ್ಥಿತಿ ಬರಲ್ಲ. ಆದ್ದರಿಂದ ಒಂದು ಉಪಾಯ ಏನು ಅಂದರೆ ಕಾಯಿಲೆ ಬರೋದಕ್ಕಿಂತಲೇ ಮುಂಚೆನೇ ತಡೆಗಟ್ಟೋದು. ಅದಕ್ಕೆ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ನಮ್ಮ ಪಶುಸಂಗೋಪನಾ ಇಲಾಖೆಯವರು. ಹಾಗಾಗಿ ರೈತ ಬಾಂಧವರು ಇದ್ರ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಇದು ಒಂದು ವಿಚಾರ. ಎರಡನೇದೇನಪ್ಪ ಅಂತಂದರೆ, ನಾಳೆಯಿಂದ 30ನೇ ತಾರೀಕುವರೆಗೆ ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ತಾವು ಗಣೇಶ್ ಕುಮಾರ್ ಅಂತ ಹೇಳಿ ಫೋನ್ ತರ್ಸ್. ಹಾ ಹೇಳಿ ಗಣೇಶ್ ಕುಮಾರ್. ಇದು ಕಾಲ್ಬಾಯಿ ಜ್ವರ ಹಸುಗೆ ಗಬ್ಬ ಇದ್ರೆ ಕೊಟ್ಟರೆ ತೊಂದರೆ ಇದೆಯಾ ಸರ್? ಅಂತ ಸಂದರ್ಭದಲ್ಲಿ ನೀವು ಒಂದ್ಸರಿ ಇವರಿಗೆ ಕೇಳಿ ನೋಡ್ಬೇಕು, ಅಲ್ಲಿನ ಒಂದು ಪಶುವೈದ್ಯರನ್ನ. ಪ್ರಾರಂಭದಲ್ಲಿ ಇದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಒಂದು ಮುಂದುವರೆದ ಒಂದು ಹಂತದಲ್ಲಿ ಕರೆ ಹಾಕೋದಕ್ಕೆ ಹತ್ತತ್ರ ಇದ್ದಾಗ ಏನಾದ್ರೂ ತೊಂದರೆ ಆಗಬಹುದು ಅನ್ನೋದು, ಏನಾದ್ರೂ ನಿಮ್ಗೆ ಶಂಕೆ ಇದ್ರೆ ಅವ್ರಿಗೆ ಹೇಳ್ಬಿಡೋದು ಒಳ್ಳೇದು. ಹಾಗಾಗಿ ಅದನ್ನ, ಅದು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮನುಷ್ಯರಲ್ಲೂ ಅಷ್ಟೇ ಗಣೇಶ್ ಕುಮಾರ್, ಯಾರಾದರೂ ಒಬ್ರು ಮಹಿಳೆ ಗರ್ಭಾವಸ್ಥೆಯಲ್ಲಿ ಇದ್ದಾರೆ ಅಂತ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಿದಾಗ ಅದನ್ನ ತಿಳಿಸಿನೇ ಅವರು ಔಷಧಿಗಳನ್ನ ತೆಗೆದುಕೋಬೇಕಾಗತ್ತೆ. ಯಾಕೆಂದ್ರೆ ಅದು ಹೊಟ್ಟೆಯಲ್ಲಿರುವಂತ ಮಗುವಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಈ ವಿಚಾರ ನಾವು ತಿಳಿಸ್ಲೇಬೇಕಾಗತ್ತೆ ಎಲ್ಲರಿಗೂ. ಅದು ನಮಗೆ ಅದು ಆ ರೀತಿ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕಸಿಬಿಸಿ ಆದರೂ ಕೂಡ ಅದಕ್ಕೆ ಬೇರೆ ಔಷಧಿಗಳನ್ನ ವೈದ್ಯರು ಕೊಡ್ತಾರೆ. ಹೀಗಾಗಿ ಒಮ್ಮೆ ಕೊಡ್ತಿದ್ದಾರೆ, ಆಗ ಗಬ್ಬ ಇರ್ಲಿಲ್ಲ ಸರ್, ಈಗ 2 ತಿಂಗಳಾಯ್ತು ಗಬ್ಬ ನಿಂತಿದೆ. 2 ತಿಂಗಳಾದ್ರೆ ಕೊಡಿಸ್ಬೋದು ಅನ್ಸುತ್ತೆ. ಯಾವ್ದಕ್ಕೂ ಬರ್ತಾರಲ್ಲ ನಿಮ್ಮ ಊರಿಗೆ, ಪುತ್ತೂರಿಗೆ ಬರ್ತಾರೆ ಸರ್, ಚಂದ್ರಶೇಖರ್ ಅಂತ. ಅದೇನೇ, ಇನ್ನು ಯಾವಾಗ ಅಂತ ನಿಮ್ಮಲ್ಲಿ ದಿನಾಂಕ ಪ್ರಕಟ ಆಗಿದೆಯಾ ಗಣೇಶ್? ಇಲ್ಲ ಸರ್, ಆಗ್ಲಿಲ್ಲ, ನೀವು ಈಗ ಹೇಳುವಾಗ ಕೇಳ್ತಾ ಇರ್ತೀನಿ. ಅದೇ ಅದೇ, ಈಗ ಇನ್ನೇನು 2 ದಿನ ಉಳಿತು, ನಾಳೆ ಆಗ್ಬೋದು ಅಂತ ಅನ್ಕೊಳ್ತೀನಿ. ನಾಳೆ ಆಗ್ಬಹುದು. ಮತ್ತೆ ಹೇಗೆ ಇದೆ ಮಳೆ ಬೆಳೆ ಪರಿಸ್ಥಿತಿ ಕೋತೂರಲ್ಲಿ? ಮಳೆ ಬೇಕಿತ್ತು ಸರ್. ಬೇಕಾಗಿತ್ತ? ಆಯ್ತು, ನಮಗೆ ಒಂದು 8 ಇಂಚ್ ಆಯ್ತು. ಆದ್ರೆ ವಾರಕ್ಕೊಂದು ಬೀಳೋದು, ಬಿಸಿ ಬಿಸಿಲು ತುಂಬಾ ಸರ್. ಅದೇ ಬಿಸಿಲು ಹೀಗಿದ್ದೇ ಇದೆ ಎಲ್ಲಾ ಕಡೆನು, ಈ ಮಡಿಕೇರಿನಲ್ಲೂ ಕೂಡ. ನೀವು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಬಹಳ ಬಿಸಿಲಿರುತ್ತೆ, ಸಂಜೆ 5 ಗಂಟೆವರೆಗೂ ಇದ್ದೇ ಇರುತ್ತೆ. ಅದು 5 ಗಂಟೆ ಆದ್ಮೇಲೆ ಸ್ವಲ್ಪ ತಂಪಾದ ಗಾಳಿ ಬೀಸಿ ಸ್ವಲ್ಪ ಇಲ್ಲಿ ತಂಪಾಗುತ್ತೆ. ಮಧ್ಯಾಹ್ನ ಎಲ್ಲ ಭಾರಿ ಕಷ್ಟ ಸರ್. ಇಲ್ಲ, ಎಲ್ಲ ಕಡೆನೂ ಹಂಗೆ ಆಗ್ಬಿಟ್ಟಿದೆ ಈಗ ಇದು ವಾತಾವರಣದ ಬಿಸಿ. ನಾವು ನೋಡಿ ಗಣೇಶ್, ನಿನ್ನೆ ತಾನೇ ನಾವು ವಿಶ್ವ ಭೂಮಿ ದಿನ ಆಚರಿಸಿದೀವಿ. ನಾನು ಕಾರ್ಪೆಂಟರ್ ಕೆಲಸ ಮಾಡೋದು, ಹಂಚಿ ಮೇಲೆ ಕೆಲಸ ಮಾಡ್ತೀನಿ, ಈಗ ಊಡೋದೇ ಇಲ್ಲ. ಈಗ ಅದೇ, ಈಗ ಭೂಮಿಗೆ ಒಂದ್ ರೀತಿ ಜ್ವರ ಬಂದಂಗೆ, ನಾವೇ ಕಾರಣ ಅದಕ್ಕೆ. ಈಗ ನೀವು ಕಂಪನ ಆಯ್ತಲ್ಲ ಸರ್, ಭೂಮಿ ಕಂಪನ ಆಯ್ತಲ್ಲ. ಭೂಮಿ ಕಂಪನದ್ ಬಿಡಿ, ಕಂಪನ ಅದು ಆಗಿ ಸ್ವಲ್ಪ ಮತ್ತೆ ಸೆಟ್ ಆಗುತ್ತೆ ಅದು. ಅಲ್ಲಿಂದ ಈ ಬಿಸಿಲು ಜಾಸ್ತಿ, ನೀರಿನ ಪಸನ್ ಇಲ್ಲದೇ ಇಲ್ಲ ಭೂಮಿಯಲ್ಲಿ. ಅಲ್ಲ, ಇಲ್ಲಿ ಕೊಡಗಿನಲ್ಲಿ ಏನು ಅಂತಂದ್ರೆ, ಇದು ಗುಡ್ಡಗಾಡ ಪ್ರದೇಶ ಇದೆ, ಎತ್ತರದಲ್ಲಿದೆ ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ. ನೀರು ಯಾವಾಗಲೂ ತಗ್ಗಿ ಹೋಗೋದೇ ಅದ್ರ ಗುಣ, ತಗ್ಗಿ ಹೋಗೋದ್ರ ಗುಣ. ಮತ್ತೆ ಇಲ್ಲಿನ ಮಣ್ಣು ಕೂಡ ಹೆಚ್ಚು ಮಳೆ ಬರೋ ಪ್ರದೇಶದ ಮಣ್ಣಾದ್ರಿಂದ ತೇವಾಂಶ ಹಿಡ್ಕೊಳ್ಳಲು ಇಲ್ಲ. ಒಳ್ಳೆ ಮೆಣಸು ಬಳ್ಳಿ ಎಲ್ಲ ಚಿಗುರ್ತಾ ಇದೆ ಸರ್, ಚೆನ್ನಾಗಿ ಆಗ್ತಾ ಇದೆಯಾ? ಮಳೆ ಆಗುತ್ತೆ ಸರಿ, ಚೆನ್ನಾಗಿ ಆಗುತ್ತೆ ಅಂತಾನೆ ಅಭಿಪ್ರಾಯ ಪಟ್ಟಿದ್ದಾರೆ. 5-10% ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಈಗಾಗಲೇ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ಮಳೆಯನ್ನ ಹೆಚ್ಚು ನಿರೀಕ್ಷೆ ಮಾಡಬಹುದು ಅಂತ ಅಂದ್ಕೊಳ್ಳೋಣ. ಕಾಫಿನೂ ಚೆನ್ನಾಗಿ ಈಗ ಎಲ್ಲ ಇದಾಗಿದೆಯಾ ನಿಮ್ ಸೆಟ್ ಆಗಿದೆ? ಚೆನ್ನಾಗಿದೆ ಚೆನ್ನಾಗಿ ಹಿಡಿದಿದೆ ಎಲ್ಲ. ಒಂದು ಜೋಳದ ಗಾತ್ರಕ್ಕೆ ಬಂದಿದೆಯಾ ಕಾಫಿ ಕಾಯಿಗಳು? ಒಂದು ಜೋಳದ ಗಾತ್ರಕ್ಕೆ ಬಂದಿದೆಯಾ ಈಗ? ಅದೇ ಅದೇ ಅದೇ ಸಣ್ಣದಾಗಿ ಕೆಲವು ಕಡೆ ರಾಗಿ ಗಾತ್ರಕ್ಕಿದೆ, ಕೆಲವು ಕಡೆ ಜೋಳದ ಗಾತ್ರಕ್ಕಿದೆ. ಹಿಂಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೋಡಿ ಅದು. ಚೆನ್ನಾಗಿದೆ ಸರ್ ಇವತ್ತು. ಹೌದು ಹೌದು, ನಿಮಗೆ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗೋಷ್ಟೊತ್ತಿಗೆ ಸೆಪ್ಟೆಂಬರ್ ಆಗುತ್ತೆ. ಬಹಳ ನಿಧಾನಕ್ಕೆ ಆಗುವಂತದ್ದು ನಿಮ್ಗೆ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ವರೆಗೂ ಹೋಗುತ್ತೆ. ತುಂಬಾ ಕಂಬಚಿ ಬರ್ತಾ ಇರ್ತದೆ, ತೆಗಿಲೇಬೇಕಾಗತ್ತೆ ಈ ಸಂದರ್ಭದಲ್ಲಿ. ಈಗ ನೀವು ಇನ್ನ ಜೂನ್ ಅಷ್ಟೊತ್ತಿಗೆ ನೀವು ಗೊಬ್ಬರ ಕೊಡ್ಬೇಕಾಗತ್ತಲ್ಲ, ಅಷ್ಟೊತ್ತಿಗೆಲ್ಲ ಅದನ್ನ ತೆಗೆದಾಕ್ತಾ ಇರ್ಬೇಕಾಗತ್ತೆ. ಕಂಬಚಿಗರು ತೆಗೆದು ನೀವು ಗಿಡನ ಸ್ವಲ್ಪ ನೆತ್ತಿ ಬಿಡಿಸೋದು ಇದೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಅಡ್ಡರೆಕ್ಕೆ ಯಾಕೆಂದ್ರೆ ನೀವು ಒಂದ್ಸರಿ ಗೊಬ್ಬರ ಕೊಟ್ರೆ ಅವೆಲ್ಲ ಬಳಸ್ಕೊಳ್ಳೋಕೆ ಶುರು ಮಾಡ್ತವೆ. ನಿಮ್ಮ ಮುಖ್ಯವಾದ ಬೆಳೆ ಮತ್ತೆ ನಿಮ್ಮ ಕಾಫಿ ಬೀಜದ ಅಭಿವೃದ್ಧಿಗೂ ಹೋಗಲ್ಲ ಅದು. ಕಂಬ ಚಿಗುರು, ಅಡ್ಡರೆಕ್ಕೆಗಳು, ಮತ್ತೆ ಒಳಗಡೆ ಕೆಲವು ಬರ್ತವೆ, ನೂಲ್ರೆಕ್ಕೆ ಅಂತಾರೆ, ಇವೆಲ್ಲ ಬಳಸ್ಕೊಳ್ಳೋಕೆ ಶುರು ಆಗ್ತವೆ. ಆದ್ರಿಂದ ಅದನ್ನ ತೆಗಿತಾ ಇರಬೇಕಾಗತ್ತೆ. ಈಗ ಒಂದು ಪ್ರಶ್ನೆ ಗಣೇಶ್ ಕುಮಾರ್ ಈ ಕಾರ್ಯಕ್ರಮದಲ್ಲಿ, ಕಾಫಿ ಬೆಳೆನಲ್ಲಿ ಕಳೆ ನಿಯಂತ್ರಣಕ್ಕೆ ಸೂಕ್ತವಾದ ಕಾಲ ಯಾವುದು? ಕಳೆ ನಿಯಂತ್ರಣಕ್ಕೆ ಸೂಕ್ತವಾದ ಕಾಲ ಮೇ ತಿಂಗಳು ಸರ್. ನಿಜ, ಮೇ ತಿಂಗಳಲ್ಲಿ ಮಾಡಬಹುದು. ಈಗ ಇದೆಯಲ್ಲ, ಈ ಏಪ್ರಿಲ್ ಕೊನೆಯಿಂದ ಮೇ ಮೊದಲನೇ ವಾರದವರೆಗೆ ಸೂಕ್ತವಾದ ಕಾಲ ಅಂತ ಹೇಳ್ತಾರೆ. ನೀವು ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ. ಸ್ವಲ್ಪ ಅದೇ, ಈಗೆಲ್ಲ ನೀವು ಏನು ಬ್ರಷ್ ಕಟರ್ಸ್ ಯೂಸ್ ಮಾಡ್ತೀರೋ ಅಥವಾ ಕತ್ತಿಗಳು ತಗೊಂಡು ಕಡಿತೀರೋ? ಹೊರದು ಸ್ವಲ್ಪ ಸೇರ್ತೀವಿ, ನಮಗೆ ಅಂತ ಹೇಳಿದ್ರೆ ಅಷ್ಟು ಕೆಲಸ ಬರಕಿಲ್ಲ. ನಾವು ಹುಲ್ಲನ್ನ ಕರೆದು ದನಗಳಿಗೆ ಹಾಕ್ತೀವಿ, ಹಾಗಾಗಿ ನಮಗೆ ದೊಡ್ಡ ಕೆಲಸ ಬರಕಿಲ್ಲ. ಅಂದ್ರೆ ಗಿಡಗಳು ಎಲ್ಲೆಲ್ಲಿ ಸಾಕಷ್ಟು ಇರ್ತವೆ ಅಂತ ಕಡೆ ಅಷ್ಟು ಬರಲ್ಲ. ಎಲ್ಲಿ ತೆರೆದ ಜಾಗ ಇರುತ್ತೆ ಅಲ್ಲೇ ಏನಲ್ವಾ ಜಾಸ್ತಿ. ಎಲ್ಲರೂ ಕತ್ತಿಯಿಂದ ಕೊಚ್ಚೋದು ಒಂದಿದು, ಇನ್ನೊಂದು ಬ್ರಷ್ ಕಟರ್ಸ್ ಅವನ್ನೆಲ್ಲ ಉಪಯೋಗಿಸೋದು ಈಗ ಜಾಸ್ತಿ ಆಗಿದೆ. ಯಾವ್ದ್ರಲ್ಲಿ? ಹೌದಾ, ಕತ್ತಿಯಲ್ಲಿ ಕೊಚ್ಚಿದ್ರೆ ಅದು ಬರಕಿಲ್ಲ ಸರ್ ಅಷ್ಟು ನಿಧಾನ. ಯಾಕಿರ್ಬೋದು ಅಂತೀರಿ? ಎಲ್ಲಿಗೆ ಬರಕಿಲ್ಲ ಸರ್, ಏನು ಏನ್ ಕಾರಣ ಇರ್ಬೋದು ಅಂತ. ಅದಂತ ಹೇಳಿದ್ರೆ ಭೂಮಿಗೆ ನೋವಾಗೋದಿಲ್ಲ ಸರ್, ಮಣ್ಣಿಗೆ ನೋವಾಗೋದಿಲ್ಲ, ಅದರಲ್ಲಿ ಬೇರಿಗೆ ನೋವಾಗಲ್ಲ ಅಂತೀರಾ? ಬೇರಿಗೆ ನೋವಾಗುತ್ತ ಹಾಗೆ ಆಗಿ ಹಾಗೆ ಸರ್. ಬ್ರಷ್ ಕಟರ್ನಲ್ಲಿ ಬೇರಿಗೆ ಏನಂತ ತೊಂದರೆ ಆಗಲ್ಲ ಕಳೆ ಬೇರುಗಳಿಗೆ? ಇಲ್ಲ ಇಲ್ಲ, ಗಿಡಕ್ಕೆ ಮಾತ್ರ ತೊಂದರೆ, ಹುಲ್ಲು ಗಿಡಕ್ಕೆ. ಅಲ್ಲ, ಈ ಕೊಚ್ಚಿದಾಗ ಜಾಸ್ತಿ ಅದಕ್ಕೆ ತೊಂದರೆ ಆಗುತ್ತೆ, ಅದಕ್ಕಿಂತ ಬೇಗ ಬರಲ್ಲ ಅಂತಾನ? ಹೇಗೆ ಕೊಚ್ಚಿದಾಗ ಅಂತ ಹೇಳಿದ್ರೆ ಬೇರೆ ಸಾಯ್ತದಲ್ಲ ಸರ್. ಪೂರ್ಣವಾಗಿ ಗಿಡನೇ ಕಳೆ ಗಿಡನೇ ಹೋಗ್ಬಿಡುತ್ತೆ. ಅದೇ ಅದೇ ನೀವು ಹೇಳಿದಾಗೆ ಈಗ ಪ್ರಾರಂಭ ಮಾಡಬಹುದು, ಮೇ ತಿಂಗಳ ಪ್ರಾರಂಭ ಅಂದ್ರೆ ಮಧ್ಯದವರೆಗೂ ಮಾಡಬಹುದು. ಕೆಲವರು ಕಳೆನಾಶಕಗಳು ಅದು ಇದೆಲ್ಲ ಬಳಸ್ಕೊಳ್ತಾರೆ. ಈಗ ಎಲ್ಲಿ ಕೂಲಿ ಕೆಲಸಗಾರರು ಸಿಗೋದಿಲ್ಲ, ದೊಡ್ಡ ತೋಟಗಳು ಇರ್ತವೆ ಆ ಕಡೆ, ಕಳೆನಾಶಕ ಬಳಸಿದ್ರೆ ಮಣ್ಣೇ ಹಾಳಾಗುತ್ತದೆ. ಅದೇ ಅದು ನಿಜ, ಅದು ನಿಜ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಎಲ್ಲ ಸತ್ತೋಗ್ತವೆ, ಆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ಆದ್ರೆ ಕೆಲವ್ರಿಗೆ ಅನಿವಾರ್ಯ ಆಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಕೆಲಸಗಾರ ಸಿಗಲ್ಲ, ದೊಡ್ಡ ತೋಟ ಇರುತ್ತೆ, ಅಂತ ಕಡೆಗಳು ಅನಿವಾರ್ಯವಾಗಿ ಕೆಲವರು ಬಳಸ್ತಾರೆ ಅಷ್ಟೇ. ಸರಿ ಗಣೇಶ್, ಕರೆ ಮಾಡಿದ್ಕೆ ಧನ್ಯವಾದಗಳು. ವಿನೋದ್, ಈಗ ಒಂದು ಬಿಡುವನ್ನ ತೆಗೆದುಕೊಳ್ಳೋಣ, ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖಂಡಿತ ಸರ್. ನೀರು ಅತ್ಯಮೂಲ್ಯ ನಿಸರ್ಗ ಸಂಪತ್ತು, ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ನಲ್ಲಿಯಲ್ಲಿ ನೀರು ಅನಾವಶ್ಯಕ ಸೋರಿ ಹೋಗದಿರಲಿ. ಈ ಸಂಪತ್ತಿನ ಅಸಮರ್ಪಕ ಬಳಕೆಯಿಂದ ಹಾನಿ ನಮಗೆ. ನೀರನ್ನು ಮಣ್ಣಿನೊಳಗೆ ಇಂಗುವಂತೆ ಮಾಡಿ ಅಂತರ್ಜಲವನ್ನ ವೃದ್ಧಿಸಿಕೊಳ್ಳಬೇಕು. ಅಂತರ್ಜಲ ವೃದ್ಧಿಸದೆ ಕೊಳವೆ ಬಾವಿಗಳನ್ನು ತೋಡುವುದು ಫಲಕಾರಿಯಲ್ಲ. ನೀರಿನ ಸದ್ಬಳಕೆ ಮತ್ತು ಎಚ್ಚರದ ಬಳಕೆ ಮನುಕುಲದ ಭವಿಷ್ಯಕ್ಕೆ ಅವಶ್ಯಕ ಅನಿವಾರ್ಯ. ಇನ್ನು ನಾಳೆಯಿಂದ ಅಂದರೆ 24-30 ವಿಶ್ವ ಲಸಿಕಾ ಸಪ್ತಾಹ ಅಂತ ಆಚರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ವಿಶ್ವ ಲಸಿಕಾ ಸಪ್ತಾಹ ಅಂದರೆ ಈಗ ಲಸಿಕೆಗಳು ಈಗ ಮನುಷ್ಯರಿಗೆ ಬೇರೆ ಬೇರೆ ಲಸಿಕೆಗಳಿದ್ದಾವೆ. ಈಗ ನಾವು ಮೊದಲಿಗೆ ನಮ್ಮ ಜಾನುವಾರುಗಳ ಬಗ್ಗೆ ಮಾತಾಡಿವಿ. ಕಾಲ್ಬಾಯಿ ಜ್ವರದ ಲಸಿಕೆ ಇದೆ, ಬ್ರುಸುಲೋಸಿಸ್ಗೆ ಲಸಿಕೆ ಇದೆ ಅಂತ ಅಂದು. ಅದೇ ರೀತಿ ಈಗ ನಮ್ಮ ಗರ್ಭಿಣಿ ತಾಯಂದರಿಗೆ ಮತ್ತು ಮಕ್ಕಳಿಗೆ ಶಿಶುಗಳಿಂದ ಹಿಡಿದು ಈಗ 15 ಇದು ಬಂದ್ಬಿಟ್ಟಿದೆ. ಏನು ಲಸಿಕೆಗಳು ಹಂತ ಹಂತವಾಗಿ ಆಗ್ತಾ ಹೋಗ್ತಾರೆ. ಹುಟ್ಟಿದ್ದಿನಿಂದ ಕೆಲವು ಬೇರೆ ಬೇರೆ ಕಾಯಿಲೆಗಳಿಗೆ ಪೋಲಿಯೋ ಲಸಿಕೆ ಅಂತ ಇದೆ. ಅದಂತೂ ಬಹಳ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಮಾಡಿದರು. ಸುಮಾರು ನನಗೆ ಜ್ಞಾಪಕ ಇರೋ ಹಾಗೆ 1995 ಸುಮಾರದಲ್ಲೇನೋ ಪ್ರಾರಂಭ ಆಯ್ತು. ಅದು 30 ಕಳೀತಾ ಬಂದಿದೆ ಈಗ. ಯಾವುದು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಒಂದು ಈಗ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಿದೀವಿ ಅಂತಾನೆ ಹೇಳ್ಬೋದು. ಅದು ಪೋಲಿಯೋ ಮುಕ್ತ ಭಾರತ. ಪೋಲಿಯೋ ಮುಕ್ತ ಭಾರತ ಅಂತಾನೆ ಒಂದು ಘೋಷಿಸ್ತಾ ಇದ್ದಾರೆ. ಆದರೆ ಬೇರೆ ಕಡೆಯಿಂದ ಜನಗಳು ಆ ಕಡೆ ಈ ಕಡೆ ಒಂದು ರೀತಿ ಪ್ರಯಾಣ ಮಾಡೋದ್ರಿಂದ ಈಗ ಈ ಜಾಗತೀಕರಣ ಆದಮೇಲೆ ಅಲ್ಲಿ ಇಲ್ಲೂ ಒಂದೊಂದು ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಅದರಿಂದ ಈಗಲೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಇದ್ದಾವೆ. ಈಗ ನಾಯಿ ಕೆಮ್ಮು ಒಂದಿದೆ, ಧನುರ್ವಾಯು, ಮತ್ತು ಈ ಬಾಲಕ್ಷಯ ಅಂತಾರೆ, BCG, ಅದಕ್ಕೆಲ್ಲ ಲಸಿಕೆ ಹಾಕ್ತಾರೆ. ದಡಾರ ಈಗ ಸುಮಾರು ಬೇರೆ ಬೇರೆ ಲಸಿಕೆಗಳಿದ್ದಾವೆ. ಅದನ್ನು ಒಂದು ಇಂದ್ರಧನುಷ್ ಕಾರ್ಯಕ್ರಮ ಅಂತಂದು ಒಂದು ಅದು 7 ಲಸಿಕೆಗಳು ಒಂದು ಅದು ಒಂದು ಸಂಯೋಜನೆಯಲ್ಲಿ ಹಾಕ್ತಾರೆ. ಜೊತೆಗೆ ಅದ್ರ ಜೊತೆಗೆ ಬೇರೆ ಈ ನಿಮೋನಿಯಾಕ್ಕೂ ಬೆಳೆ ಸೇರಿಸಿದ್ದಾರೆ. ಈಗ ಮಕ್ಕಳಿಗೆ ನಿಮೋನಿಯಾ ವಿರುದ್ಧನೂ ಲಸಿಕೆಯನ್ನು ಹಾಕುವಂಥ ಒಂದು ಕಾರ್ಯಕ್ರಮ ಕೂಡ ಸರ್ಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮದ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಮಹಿಳೆಯರಿಗೆ ಸರ್ವಿಕಲ್ ಕ್ಯಾನ್ಸರ್ ಗರ್ಭಕಂಠ ಅದು ಒಂದು ಲಸಿಕೆ ಬಂದಿದೆ. ಹೌದು ಲಸಿಕೆ ಬಂದಿದೆ. ಈಗ ಇನ್ನೊಂದು ಈಗ ಕ್ಷಯರೋಗದ ವಿರುದ್ಧನೂ ಲಸಿಕೆ ದೊಡ್ಡವ್ರಿಗೂ ಕೂಡ ಒಂದು ಅದನ್ನು ಕೂಡ ಒಂದು ಪ್ರಯೋಗಾತ್ಮಕ ಹಂತದಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಜೊತೆಗೆ ಮಲೇರಿಯಾಕ್ಕೂ ಕೂಡ ಲಸಿಕೆ ಅದನ್ನು ಕೂಡ ಈಗ 2030 ಹೊತ್ತಿಗೆ ಮಲೇರಿಯಾವನ್ನು ನಿರ್ಮೂಲನೆ ಮಾಡಬೇಕು ಅಂತ ಇಡೀ ಪ್ರಪಂಚದಿಂದ ನಮ್ಮ ಜಾಗತಿಕ ಆರೋಗ್ಯ ಸಂಸ್ಥೆಯವರು ಗುರಿ ಹಾಕ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ 2027 ಅದನ್ನ ಮಾಡಬೇಕು ಅಂತ. ಈ 25 ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ. ಆದ್ದರಿಂದ ಅದಕ್ಕೂ ಕೂಡ ಒಂದು ಲಸಿಕೆಯನ್ನು ಈಗ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದು ಆದಮೇಲೆ ಅದನ್ನು ಕೂಡ ಹಾಕೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇವೆಲ್ಲ ಈ ಮಲೇರಿಯಾ ವಾಹಕದಿಂದ ಹರಡುವಂಥ ಒಂದು ಇದು ಪರೋಪಜೀವಿ ಕಾಯಿಲೆ, ಪ್ಲಾಸ್ಮೋಡಿಯಂ ಅಂತಂದು ಪರೋಪಜೀವಿ, ಸೊಳ್ಳೆಯಿಂದ ಅನಾಫಿಲಿಸ್ ಎನ್ನುವಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಬರುವಂಥದ್ದು. ಅದ್ರ ಕಡೆ ಅದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ 25 ಆಚರಿಸ್ತಾ ಇದ್ದಾರೆ ವಿಶ್ವ ಮಲೇರಿಯಾ ದಿನ. ಈ 2 ದಿನಗಳ ಬಗ್ಗೆ ಆಕಾಶವಾಣಿ ಮಡಿಕೇರಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಾಳೆ ಈ ಲಸಿಕೆ ಬಗ್ಗೆ ಒಂದು ಕಾರ್ಯಕ್ರಮ ಅರಿವನ್ನು ಮೂಡಿಸುವಂಥದ್ರ ಬಗ್ಗೆ, ಮತ್ತು ಶುಕ್ರವಾರ 1:30 ಮತ್ತು ಗುರುವಾರ 1:30 2 ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ನಮ್ಮ ಕೇಳುಗರು ಇವುಗಳ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಈ ಲಸಿಕೆ ಅನ್ನೋದು ಬಹಳ ಮುಖ್ಯ. ನಾವು ಒಂದು ಸರಿ ಕಾಯಿಲೆ ಬಂದು ಅದರ ಬಗ್ಗೆ ಒದ್ದಾಡೋದು ಬದಲು ಮುಂಚಿತವಾಗಿಯೇ ಅದ್ರ ಬಗ್ಗೆ ಅದರ ವಿರುದ್ಧ ಲಸಿಕೆಯನ್ನು ಕೊಟ್ಟರೆ ಈಗ ಮಕ್ಕಳು ಸ್ವಲ್ಪ ಒಂದು 5 ಆದಮೇಲೆ ಅವರಿಗೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. 15 ಬೇರೆ ಬೇರೆ ಇದ್ದಾವೆ ಲಸಿಕೆಗಳು, ಅದನ್ನ ಹಾಕಿಸ್ಕೊಂಡು ಕಂಡುಹಿಡಿ ಅದನ್ನ ತಡೆಗಟ್ಟೋದು ಬಹಳ ಮುಖ್ಯ. ಕೋವಿಡ್ ಸಂದರ್ಭದಲ್ಲಿ ಲಸಿಕೆಯನ್ನೇ ನಮ್ಮನ್ನೆಲ್ಲ ಕಾಪಾಡಿದ್ದು. ಬೇರೆ ಕಡೆಯೆಲ್ಲ ಎಷ್ಟೋ ಸಾವು ನೋವುಗಳು ಉಂಟಾದವು ಅಂತ ನಾವು ಕೇಳಿದ್ವಿ. ಆದರೆ ಲಸಿಕೆ ಕಾರ್ಯಕ್ರಮವನ್ನು ನಮ್ಮ ಭಾರತದಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ರಿಂದ ಅದರ ಒಂದು ಬಿಸಿ ನಮ್ಗೆ ಅಷ್ಟು ತಟ್ಟಲಿಲ್ಲ ಅಂತ ಹೇಳ್ಬೋದು. ಆದರೆ ಲಸಿಕೆದು ಬಹಳ ಒಂದು ಪ್ರಾಮುಖ್ಯತೆ ಇದೆ. ಅದರ ಒಂದು ಅಂಗವಾಗಿಯೇ 24 ವಿಶ್ವ ಲಸಿಕಾ ಅರಿವು ಸಪ್ತಾಹ ಅಂತಂದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತವೆ. ಈಗ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡನಳಿಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ, ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನಮ್ಮದು ಜಲ ನಮ್ಮದು ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲಿದೆ ಉಳಿಸಲು ಇರಲಿ ಚಲ. ನೆಲ ನಮ್ಮದು ಜಲ ನಮ್ಮದು ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 228558, STD ಕೋಡ್ 08272, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 228558, STD ಕೋಡ್ 08272. ವಿನೋದ್, ಇಲ್ಲೊಂದು ಮತ್ತೆ ಈ ತೋಟಗಾರಿಕಾ ತರಬೇತಿಗೆ ಸಂಬಂಧಪಟ್ಟ ಒಂದು ಮಾಹಿತಿ ಇದೆ. ಈ ತೋಟಗಾರಿಕಾ ಇಲಾಖೆಯ ಕೆಳಗಡೆ ಬರುವಂಥ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ರೈತರ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕಾ ತರಬೇತಿಯನ್ನು ಮೇ ತಿಂಗಳ 2ನೇ ತಾರೀಕಿಂದ ಮುಂದಿನ ವರ್ಷದ ಫೆಬ್ರವರಿ 28ರವರೆಗೆ ತೋಟಗಾರಿಕಾ ತರಬೇತಿ ಕೇಂದ್ರ ಸೋಮನಹಳ್ಳಿ ಕಾವಲ್ ಹಾಸನ ಜಿಲ್ಲೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಬಂದಿದೆ, ನಾವು ಸ್ವೀಕರಿಸೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಂದು ಬೋಪಯ್ಯ ಸರ್, ಸೋಮವಾರಪೇಟೆ. ಬೋಪಯ್ಯ ಅವರು ಸೋಮವಾರಪೇಟೆ? ಹೌದು ಸರ್. ಹೇಳಿ ಬೋಪಯ್ಯ ಅವರೇ, ಹೇಗಿದೆ ಈ ಸರಿ ಮಳೆ, ಹೇಗೆ ಪ್ರಾರಂಭವಾಗಿದೆ ನಿಮ್ಮ ಕಡೆ? ಮಳೆದು ಅಂತೂ ಲಾಸ್ಟ್ ಸ್ವಲ್ಪ ಬೆಟರ್ ಸರ್. ಚೆನ್ನಾಗಿ ಆಯ್ತಾ ನಿಮ್ಗೆ ಹೂ ಮಳೆ? ಸದ್ಯಕ್ಕೆ ಪರವಾಗಿಲ್ಲ ಸೋಮವಾರಪೇಟೆ ಏರಿಯಾ, ಆದ್ರೂ ಸಾಲದು. ಯಾಕೆಂದ್ರೆ ಸ್ವಲ್ಪ ವರ್ಷ ಹಿಂದೆ ಫರ್ಟಿಲೈಸರ್ ಎಲ್ಲ ಹಾಕಿ ಮೇಸ್ರಿಗೆ ರೆಡಿ ಆಗ್ತಾ ಇದ್ರು. ಈಗ ಇನ್ ಟೈಮ್ ಮಳೆ ಬರ್ದವ್ರೆ ಕಷ್ಟ ಸರ್. ಹೌದೌದೌದೌದು. ಲಾಸ್ಟ್ ಇಯರ್ಗಿಂತ ಬ್ಲಾಸಮ್ಸ್ ಅವರು ಓಕೆ. ಅದೇ ಈ ಸರಿ ಆ ಸಂದರ್ಭದಲ್ಲಿ ಬಹುತೇಕ ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗಿದೆ, ಕೆಲವು ಕಡೆ ಜಾಸ್ತಿ ಆಗಿದೆ. ಕೆಲವು ಕಡೆನೂ ಜಾಸ್ತಿ ಆಗಿದೆ. ನಿಮ್ ಕಡೆ ಸಾಕಷ್ಟು ಆಯ್ತು, ಎಷ್ಟು ಬೇಕೋ ಅಷ್ಟು ಅವಶ್ಯಕವಾಗಿ. ಬಿಸಿಲು ತುಂಬಾ ಸರ್. ಬಿಸಿಲು ತುಂಬಾ ಇದೆ. ಹೌದು, ಆದ್ರಿಂದ ಈ ಸಂದರ್ಭದಲ್ಲಿ ಮರದ ನೆರಳನ್ನ ತೆಗಿಬಾರದು. ಹೌದೌದು ಅಲ್ವಾ. ಮತ್ತೆ ಮೈಸೂರು ರಿಸರ್ವ್ ಆಗ್ಬೇಕಿಲ್ಲ, ಇಲ್ಲಾಂದ್ರೆ ಕೆನ್ ಬೋರ್ಡರ್ ಕಂಡಾಬಟ್ಟೆ ಆಗುತ್ತೆ. ಹೌದೌದು, ಬಿಸಿಲು ಜಾಸ್ತಿ ಆದ್ರೆ. ನಿಮ್ದು ನಿಮ್ಮ ಸೋಮವಾರಪೇಟೆ ಪ್ರದೇಶ ಅರೇಬಿಕಾ ಕಾಫಿ ಅಲ್ಲ ಹೆಚ್ಚು? ಎಲ್ಲ 90% ಅರೇಬಿಕಾ. ಅರೇಬಿಕಾ ಇರೋದ್ರಿಂದ ನೀವು ಹೆಚ್ಚು ಬಿಸಿಲು ಬಿತ್ತು ಗಿಡದ ಮೇಲೆ ಅಂತ ಅಂದ್ರೆ ಈ ಬಿಳಿ ಕಾಂಡ ಕೊರಕ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನ್ ಕ್ರಮ ಕೈಗೊಳ್ತೀರಾ ಬೊಪ್ಪಯ್ಯ ಅವರು, ನೀವು ಕಂಡಂಗೆ ಬಿಳಿ ಕಾಂಡ ಕೊರಕ ನಿರ್ವಹಣೆಗೆ? ಅದಕ್ಕೆ ಮುಂಚೆ ಡೆಮೆಕ್ಷನ್ ಬರ್ತಾ ಇತ್ತು, ಮತ್ತೆ ಈಗ ಲಿಂಗಲ್ ಇದು ಮಾಡ್ತಾರೆ. ಮತ್ತೆ ಯಾವ್ದೋ ಒಂದು ಇದು ಸುತ್ತಾರೆ ಅಂತೆಲ್ಲ, ಬಟ್ಟೆ ಬಟ್ಟೆ. ಬಟ್ಟೆ ಸುತ್ತೋದು ಈಗ ಒಂದ್ ರೀತಿ. ಆದ್ರೆ ಅದು ಎಲ್ಲೆಲ್ಲಿ ಇದು ಕಂಡು ಬಂದಿದೆ ಆ ಗಿಡಗಳಿಗೆ ಮಾತ್ರ ಸುತ್ತೋದಲ್ಲ ಮುಖ್ಯ? ಇಲ್ಲ ಇಲ್ಲ, ಫುಲ್ ಸುತ್ತಬಿಡುವ ಸರ್ ಇಡೀ ತೋಟಕ್ಕೆ. ಹೌದು ಸರ್. ಅಲ್ಲ ನಿಮಗೆ ಅದು ಶ್ರಮದಾಯಕ ಅನ್ಸಲ್ವಾ? ಅದು ಬಹಳ ಎಕ್ಸ್ಪೆನ್ಸಿವ್ ಸರ್. ಇವತ್ತಿಗೆ ಅದು ಸ್ವಲ್ಪ ಏರಿ ಇದ್ದು ಇದ್ರಲ್ಲಿ ಓಕೆ, ಲಾರ್ಜ್ ಹೋಲ್ಡಿಂಗ್ಸ್ ಎಲ್ಲ ಬಹಳ ಕಷ್ಟ ಸರ್. ಅಲ್ಲ ಎಲ್ಲೆಲ್ಲಿ ನಿಮಗೆ ಒಂದು ಅನುಮಾನ ಇರುತ್ತಲ್ಲ ಅಂತ ಗಿಡಗಳಿಗೆ ಸುತ್ತಿದ್ರೆ ಸಾಕಾಗ್ಬೋದಲ್ವಾ? ಅದಕ್ಕೂ ಆಗುತ್ತೆ, ಬಟ್ ಏನಿದ್ರು ಅದು ಫುಲ್ 100% ಸಕ್ಸಸ್ ಆಗೋದಿಲ್ಲ ಸರ್. ಅಂದ್ರೆ ಶ್ರಮದಾಯಕ ವೆಚ್ಚದಾಯಕ. ಮತ್ತೆ ಟೆಂಪರೇಚರ್ ಅಬೌಟ್ 28 ಹೋಗ್ಬಾರ್ದು, ಅದ್ರೊಳಗಡೆ ಮೇಂಟೈನ್ ಆದ್ರೆ ಓಕೆ. ಇದು ಬಹಳ ಮುಖ್ಯವಾದ, ಸ್ವಲ್ಪ ಜಾಸ್ತಿ ಹೋದ್ರೆ ಇದಾಗುತ್ತೆ. ಇದು ಬಹಳ ಸೆನ್ಸಿಟಿವ್. ಹೌದೌದೌದು, ಸೂಕ್ಷ್ಮ. ಅದೇ ದೊಡ್ಡ ಪ್ರಾಬ್ಲಮ್. ಬಿಸಿಲೂ ಕೂಡ ಜಾಸ್ತಿ ಆಗಬಾರ್ದು. ಹೌದು ಸರ್. ನೆರಳು ಅತಿ ಆಗಬಾರ್ದು. ಹೌದೌದು ಅಲ್ವಾ. ಅದೇ ಯೂನಿಫಾರ್ಮ್ ಮಳೆ ಇಲ್ಲ ಹಾಗೆ. ಈಗ ಮಳೆ ಹಿಂದೆ ನಾವು ಓಡ್ಬೇಕು. ಹೌದೌದೌದೌದು. ಅಂತೆ ನಾವು ರೇವತಿ ಮಳೆ ಎಲ್ಲ ಕಾಯ್ತಾ ಇದ್ದೋ, ಕರೆಕ್ಟ್ ಆಗಿ ಬರ್ತಾ ಇತ್ತು. ಈಗ ಇಲ್ಲ, ಮಳೆದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಕಳೆದ ವರ್ಷ ನೋಡಿ, ಕಳೆದ ವರ್ಷ ಜನವರಿಯಲ್ಲಿ ಮಳೆ ಬಂದ್ಬಿಡ್ತು ಮೊದಲನೇ ವಾರದಲ್ಲಿ. ಹೆಚ್ಚು ಮಳೆ ಬಂದು ಕೆಲವರದು ಫಸಲೆಲ್ಲ ಉದುರೋಯ್ತು. ರೋಬಸ್ಟಾದಲ್ಲಿ ಕೊಯ್ಲಿ ಬಂದಿದ್ದು ಸರಿಯಾಗಿ ಬಂದು ಇಷ್ಟೊತ್ತಿಗೆ ಚಿಗುರು ಒಂದು ಅರ್ಧ ಅಡಿ ಬರ್ಬೇಕಾಗಿತ್ತು. ಈಗ ಚಿಗುರು ಯಾವ ಚಿಗುರು? ಹೊಸ ಫಸಲು ಬಿಡೋದು. ಇದು ಬಂದ್ರೆ ನೆಕ್ಸ್ಟ್ ಇಯರ್ ಗೆ ರೆಡಿ ಆಗುತ್ತೆ, ಮುಂದಿನ ವರ್ಷದ ಬೆಳಿಗ್ಗೆ. ಈ ಚಿಗುರು ಮತ್ತೆ ಸೆಪ್ಟೆಂಬರ್ ಚಿಗುರು. ಹೌದು, ಅದೆಲ್ಲ ಬಂದ್ರೇನೆ ಒಂದು ಕ್ರಾಪ್ ಸಿಗೋದು ಮುಂದಿನ ವರ್ಷದ ಒಂದು ಬೆಳವಣಿಗೆಗೆ. ಅದು ಮಾನ್ಸೂನ್ ಸೆಟ್ ಆಗುವಾಗ ಅರ್ಧ ಅಡಿ ಚಿಗುರು ಬರಬೇಕು. ಸೆಪ್ಟೆಂಬರ್ ಅದು ಫುಲ್ಲು ಮೋರ್ ದನ್ ಒನ್ ಅಂಡ್ ಹಾಫ್ ಫೀಟ್ ಬರಬೇಕು. ಅದು ಹೋಯ್ತು ಸರ್. ಈಗಲ್ಲ ಮೇನ್ ಅದೇ ಮಳೆದೇ, ಅದೇ ಎಲ್ಲ ಮ್ಯಾನ್ಯುಲ್ ಅಲ್ಲಿ ಕೆಲಸ ಆಗ್ಬೇಕು. ಸರಿ ಸರಿ. ಮತ್ತೆ ಪಿಕ್ ಮಾಡುವಾಗ ಎಲ್ಲ ಸ್ಟ್ರಿಪ್ ಮಾಡ್ಬಿಡ್ತಾರೆ ಎಲ್ಲ ರೆಕ್ಕೆ ಬುಕ್ ಆತರ ಎಷ್ಟೋ ಕ್ರಾಪ್ ಇದಾಗುತ್ತೆ. ಎಲೆಗಳೆಲ್ಲ ಬಂದ್ಬಿಡ್ತವೆ ಇದ್ರ ಜೊತೆ. ಪಿಕ್ ಮಾಡ್ಬೇಕು ಅವರು ಒಂದೊಂದೇ ಬಿಡಿಸ್ಬೇಕು. ಆಗೋದಿಲ್ಲ, ಸ್ಟ್ರಿಪ್ ಮಾಡ್ತಾರೆ. ಹೌದು, ತರಿಯೋದು ಅಂತಾರಲ್ಲ ಹಂಗೆ. ಕಮಿಂಗ್ ಸ್ವೈಟ್ಸಸ್ ಅದೆಲ್ಲ ಏಟ್ ಆಗುತ್ತೆ. ವೆರಿ ಸೆನ್ಸಿಟಿವ್ ಮಾತ್ರ ಇದು. ಹೌದು ಹೌದು ಹೌದು, ರೆಕ್ಕೆಗಳು ಎಲ್ಲಾನು ಮುರಿದೋಗೋದು ಅಲ್ವಾ. ಅದು ನಾನು ಸಣ್ಣದಿರಲೇ ನರ್ಸಿಂಗ್ ಬೆಡ್ ಇಂದ ನೋಡ್ಕೊಂಡು ಬಂದಿದ್ದು ಅರೇಬಿಕಾ. ಅಲ್ಲಿಂದನು ನೀವು ಅದನ್ನ ಗಮನಿಸಿದ್ದೀರಾ? ಹೌದು ಹೌದು ಸರ್, ಹೌದು ಸರ್. ನಿಮ್ಮವು ಗಿಡಗಳೆಲ್ಲ ಚೆನ್ನಾಗಿದಾವೆ. ಮತ್ತೆ ಶೇಡ್ ಮೊದಲು ಪಾನೋಳ ಹಾಕೋರು. ಹೌದು ಹೌದು ಹೌದು, ಟಾಪ್ ಶೇಡ್ ಡಬಲ್. ಈಗ ಅದೆಲ್ಲ ಮರ್ತೆ ಹೋಗಿದೆ. ಮತ್ತೆ ತೊಟ್ಲು ಗುಂಡಿ ಹೊಡಿಯೋರು. ಹೌದು ಹೌದು ಹೌದು ಹೌದು, ಬಹಳ ಚೆನ್ನಾಗಿತ್ತು. ಈಗ ಅವೆಲ್ಲ ಮಾಡ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಒಂದ್ ಎರಡು ವರ್ಷಕ್ಕೊಂದ್ಸತಿ ಹಾಕೋರು. ಈಗ ಮಣ್ಣಲ್ಲಿ ಇದೇ ಇಲ್ಲ, ಪಿ ಎಚ್ ಲೆವೆಲ್ ಇಲ್ಲ. ಸತ್ವ ಇಲ್ಲ ಅಂತೀರಾ? ಪಿ ಎಚ್ ಲೆವೆಲ್ ಇಲ್ಲ. ಏನ್ ಮಾಡಕ್ಕಾಗಲ್ಲ ಸರ್. ಸರಿ ಸರಿ ಸರಿ. ಅಲ್ಲ ಅವೆಲ್ಲ ಕೆಲಸಗಾರರ ಕೊರತೆಯಿಂದ ಆಗಿದೆ. ಎಲ್ಲ ಪ್ರಾಬ್ಲಮ್ ಸರ್. ಮತ್ತೆ ಯಾರು ಪಶುಪಾಲನೆ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಸರ್. ಸರಿ ಸರಿ. ಈಗ ಒಂದು ಪ್ರಶ್ನೆ ಬೋಪಯ್ಯ ಅವರು ನಿಮಗೆ ಕೇಳಿ ಸರ್. ಈಗ ಮಣ್ಣಿಗೆ ನಾವು ಸಾರಜನಕ ರಂಜಕ ಪೊಟಾಶ್ ಹಾಕ್ತಿವಿ, ಸರಿ. ಇದರಲ್ಲಿ ಬಹಳ ವೇಗವಾಗಿ ಚಲಿಸುವಂತ ಇದು ಪೋಷಕಾಂಶ ಯಾವುದು? ನೈಟ್ರೋಜನ್. ನೈಟ್ರೋಜನ್, ಸರಿಯಾಗಿ ಹೇಳಿದ್ರಿ. ನಾನು ನಾನು ಸ್ವಲ್ಪ ಭಯ ತಪ್ಪಿಸ ಅಂತ ಅಂದೆ. ಸಾರಜನಕ ಅಂತಾರೆ. ಈಗ ಸಿಗ್ಲೆಲ್ಲ ಬರ್ತದಲ್ಲ ಸರ್. ಇಡ್ಲು ಲೈಟಿಂಗ್ ಥಂಡರ್. ಹೌದು ಹೌದು ಹೌದು, ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಹೌದು ಹೌದು ಹೌದು ಹೌದು. ಈಗ ಮಳೆ ಬಂದ್ಮೇಲೆ ಗಿಡಗಳೆಲ್ಲ ಎಷ್ಟು ಗೆಲುವಾಗಿರ್ತವೆ ಅದ್ ನೋಡ್ರಿ ನಮ್ಗೆ ಅಲ್ವಾ. ಸರಿ ಬೊಪ್ಪ ಅವ್ರೆ, ಸಮಯ ಆಗ್ತಾ ಬಂತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ. ಈಗ ವಿನೋದ್ ಸ್ವಲ್ಪ ಪೇಟೆ ಧಾರಣೆಯನ್ನು ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರಬಿಕಾ ಚೆರಿ 15,500 ರೂಪಾಯಿಯಿಂದ 17,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 22,400 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಯಿಂದ 13,000 ರೂಪಾಯಿ. ಇನ್ನು ನಮ್ಮ ನಾಳಿನ ಈ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಬೇಸಾಯದ ಬಗ್ಗೆ ಕಾರ್ಯಕ್ರಮವನ್ನು ಕೇಳ್ಬೋದು. ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಈ ತೋಟಗಾರಿಕಾ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ದೇವರಾಜ್ ಅವರು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂಥ ಕೋತೂರಿನ ಗಣೇಶ್ ಕುಮಾರು ಮತ್ತು ಬೋಪಯ್ಯ ಅವರಿಗೆ ಧನ್ಯವಾದ ತಿಳಿಸೋಣ. ಈ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ರೈತರು ಕೂಡ ಧನ್ಯವಾದ ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪಿನ ವಿವರ. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿನ ಸದಸ್ಯರು ಡಾಕ್ಟರ್ ಸೂರ್ಯನಾರಾಯಣ ಮಂಗಿಲ ಹಿಲ್ಲೆಮನೆ ಹಂಗೆ ಸಹಾಯಕ ಸಂಶೋಧನಾ ಅಧಿಕಾರಿ ಭರತ್ ಕಾಂತ್ ಅವರ ಉಪಸ್ಥಿತಿಯಲ್ಲಿ ಏಪ್ರಿಲ್ 25ರಂದು ಹೊತ್ತಾರೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಂಬಂಧಪಟ್ಟಂಗೆ ಸಂವಾದ ನಡೆಸುವೇತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಕಾವೇರಿ ಮಾತಿನ ಉಗಮಸ್ಥಾನ ಅವ್ವಾ ಕಾವೇರಿಲಿ ಶುರುವಿನ ಬಾರಿಗೆ ಅತಿರುದ್ರ ಜಪಯಜ್ಞ ಹಮ್ಮಿಕೊಳ್ಳಲಾಗುತ್ತ ಜಪಯಜ್ಞ ಸಮಿತಿನ ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್ ಹೊಳ್ಳ ಅವು ತಿಳಿಸಿಯೋಳು. ಮೇ 11ರಿಂದ ಮೇ 21ಕ್ಕೆ ಮುಟ್ಟ ಜಪಯಜ್ಞಕ್ಕೆ ರಾಜ್ಯಾದ್ಯಂತ 50ಕ್ಕೂ ಜಾಸ್ತಿ ಋತ್ವಿಜರು ಬಂದವೆತ್ತ ಮಾಹಿತಿ ಸಿಕ್ಕಿಟ್ಟು. ಪಿಂಚಣಿ ದಿನ ಏಪ್ರಿಲ್ 29ರಂದು ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ತಾಲೂಕು ಸಂಪಾಜೆ ಹೋಬಳಿ ಸಂಪಾಜೆ ನಾಡ ಕಚೇರಿಯಲ್ಲಿ ನಡೆದಿದೆ. ಅಂದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಲಿ ಬ್ಯಾರೆ ಬ್ಯಾರೆ ಫಲಾನುಭವಿಗ ತೊಂದರೆ ತಾಪತ್ರಣ ನೋಂದಾಯಿಸಿಕೊಳ್ಳುವ ಹಂಗೆ ಮಡಿಕೇರಿ ತಾಲೂಕು ತಹಶೀಲ್ದಾರ ಪ್ರವೀಣ್ ಪಿಸಿ ಅವು ತಿಳಿಸಿಯೋಳು. ಹೋಮ್ಸ್ಟೇ ಅಸೋಸಿಯೇಷನ್ ಸೋಮರಪೇಟೆ ತಾಲೂಕು ಹಂಗೆ ಗ್ರಾಮ ಪಂಚಾಯಿತಿ ಹರದೂರು ಇವರ ಕೂಡುಕೂಟಂದ ಗರಗಂದೂರು ಡಿ ಗ್ರಾಮದ ಹೊಸ ತೋಟಲಿ ನವೀಕರಿಸಿದ ಪ್ರಯಾಣಿಕರ ತಂಗುದಾನನ ಮಾನ್ಯ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವು ಉದ್ಘಾಟನೆ ಮಾಡ್ದು. ಅಲ್ಲಿಂದ ಮಾತಾಡಿದ ಶಾಸಕರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರದರಿಂದ ಎಲ್ಲಾ ಕಡೆ ಕಸದ ರಾಶಿ ಕಂಡು ಬರ್ತಾ ಉಟ್ಟು ಇದನ್ನು ತಡೆಯಕ್ಕೆ ತಾಲೂಕು ಹೋಮ್ಸ್ಟೇ ಮತ್ತೆ ಪ್ರವಾಸೋದ್ಯಮ ಸಂಘ ಮತ್ತೆ ಹತ್ತಿರದ ಗ್ರಾಮ ಪಂಚಾಯಿತಿಗ ಮುಂದಾಕುತ್ತ ಅವು ಮಾತಾಡ್ದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಸರ್ಕಾರಿ ಶುರುವಿನ ದರ್ಜೆ ಮಹಿಳಾ ಕಾಲೇಜು ಇವರ ಕೂಡುಕೂಟಂದ ಡಾಕ್ಟರ್ ರಾಜ್ಕುಮಾರ ಅವರ 97ನೇ ಹುಟ್ಟಿದ ಹಬ್ಬನ ಆಚರಣೆನ ನಾಳೆ ಹೊತ್ತಾರೆ 10:30 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಇದಕ್ಕೆ ಮುಖ್ಯಪಟ್ಟವು ಹಾಜರಿದ್ದವೆ. ಲಾರಿ ಮುಷ್ಕರ ಇರದರಿಂದ ಸಾರಿಗೆ ಇಲಾಖೆ ಕಡೆಯಿಂದ ಕಂಟ್ರೋಲ್ ರೂಮ್ ಸ್ಥಾಪನೆ ಆಗಿದ್ದು ಸಾರ್ವಜನಿಕರ ಅನುಕೂಲಕ್ಕೆ 24x7 ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಕಚೇರಿ ದೂರವಾಣಿ ಸಂಖ್ಯೆ 08272275785 ಸಂಪರ್ಕಿಸುವಂಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ತಿಳಿಸಿಯೋಳು. ಪೊನ್ನಂಪೇಟೆ 66x11 kV ವಿದ್ಯುತ್ ಉಪಕೇಂದ್ರದ ಹೊರಹೋವ F13 ದೇವನೂರು ಫೀಡರ್ಲಿ ಏಪ್ರಿಲ್ 24ರಂದು ಅಂದರೆ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇರದರಿಂದ ದೇವನೂರು ಮಲ್ಲೂರು ಕಿಸ್ತೂರು ರಾಜಪುರ ಬೆಟ್ಟತೂರು ನಲ್ಲೂರು ಬೆಸಗೂರು ಪೊನ್ನಂಪೇಟೆ ಬೀಳೂರು ಸುಳುಗೋಡು ಬಾಳೆಲೆ ಜಾಗೆಲೆ ನಿಟ್ಟೂರು ಕಾರ್ಮಾಡು ಕೊಟ್ಟಗೇರಿ ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕೇಳಿಕೊಂಡೊಳ್ಳೋ. ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕೆ ತರಬೇತಿನ 2025ರ ಮೇ 2ರಿಂದ 2026ರ ಫೆಬ್ರವರಿ 28ಕ್ಕೆ ಮುಟ್ಟ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಖುಷಿ ಇದ್ದ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದೊಳೋ. ಅರ್ಜಿ ಹಾಕಿಕೆ ಏಪ್ರಿಲ್ 28 ಹಿಂಬೊತ್ತು 5:30 ಗಂಟೆ ಮುಟ್ಟ ಕಡೆಯ ದಿನ ಆಗುಟ್ಟುತ್ತ ಕೊಡಗು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸಿಯೋಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಲಿ ಕೊಡಗು ಜಿಲ್ಲೆನ ಕುಶಾಲನಗರದ ಮೌಲಾನ ಆಜಾದ್ ಮಾದರಿ ಶಾಲೆಗೆ ಆಂಗ್ಲ ಮಾಧ್ಯಮದಲ್ಲಿ 6ನೇ ತರಗತಿಗೆ ಪುಕ್ಸಟೆ ಆಗಿ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ ಮೇ 10 ಆಖೀರು ದಿನ ಆಗುಟ್ಟುತ್ತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿ ಆರ್ ಕೃಷ್ಣಮೂರ್ತಿ ಅವು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಪತ್ತನೆ ಕಲ್ತ್ರ ಅಮ್ಮ ಕೊಡುವ ಕ್ರಿಕೆಟ್ ನಮ್ಮೆ ಕೊಂಡಿಂಜಮ್ಮನ ಕ್ರಿಕೆಟ್ ಕಪ್ ದಂಡಾಯ್ತಿ ಇರೋ ತಂಜಿ ಹಾತೂರು ಸ್ಕೂಲ್ ಪರಂಬುಲು ಇದೇ ತಾರೀಕು ಇರೋ ತಾರು ಪಿಂಜ ಇರೋ ತೇಳಂಗ ನಡಪ. ಅಮ್ಮ ಕೊಡುವ ಜನಾಂಗಕಾರ ಪಿಂಜ ಎಲ್ಲ ಕ್ರೀಡಾಭಿಮಾನಿಯ ಬಂದಿತ್ತು ಕ್ರಿಕೆಟ್ ನಮ್ಮೆಲ್ಲ ಕೂಡಿಯಾಡುನುಂದು ಕೊಂಡಿಂಜಮ್ಮನ ಒಕ್ಕಕಾರ ಕಟ್ಟಣಿತು. ಬಲ್ಲಮಾವಟಿ ಗ್ರಾಮ ರಾಟೆ ಶ್ರೀ ಭಗವತಿ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕ ಉತ್ಸವ ಇದೇ 25ರಂದು ಶುಕ್ರವಾರ ನಡೆಯಲಿದ್ದು 11 ಗಂಟೆಗೆ ರಾಟೆಯಲ್ಲಿ ದೇವರನ್ನು ಆಡಿಸುವುದು, 3 ಗಂಟೆಗೆ 3 ಮುಡಿಗಳು ದೇವಾಲಯದ ಮಧ್ಯದಲ್ಲಿ ಸೇರುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಹಾಗೆಯೇ ದೇವಾಲಯದಲ್ಲಿ ಯಾವುದೇ ಹರಕೆ ಸಾಮಾನು ಲಭ್ಯವಿರುವುದಿಲ್ಲವೆಂದು ಈ ಮೂಲಕ ತಿಳಿಸಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕಿರುಂದಾಡು ಗ್ರಾಮ ಶ್ರೀ ಭಗವತಿ ಅನ್ನಪೂರ್ಣೇಶ್ವರಿ ದೇವಿಯ ಉತ್ಸವದ ಪ್ರಯುಕ್ತ 24ರಂದು ಗುರುವಾರ ಅಪರಾಹ್ನ 3 ಗಂಟೆಗೆ ಪಟ್ಟಣಿ ಹಬ್ಬ, ನಂತರ ದೇವರು ಬಲಿ ಬರುವುದು, ಸಂಜೆ 7 ಗಂಟೆಗೆ ಅಲಂಕಾರ ಪೂಜೆ, 25ರಂದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಭಂಡಾರ ತಕ್ಕರ ಮನೆಯಿಂದ ಭಂಡಾರ ತರುವುದು, ಎತ್ತು ಪೋರಾಟ, ಬೇಡುಕಳಿ, ನಂತರ ಭಂಡಾರ ಹಾಕುವುದು, ಮಧ್ಯಾಹ್ನ 1 ಗಂಟೆಗೆ ದಾನಿಗಳಿಂದ ಅನ್ನದಾನ, ಅಪರಾಹ್ನ 3 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಎತ್ತುಕಾಡು ನದಿಗೆ ದೇವರು ಜಲಕಕ್ಕೆ ಹೋಗಿ ನಂತರ ದೇವರು ಬಲಿ ಬರುವುದು, ಸಂಜೆ ದಾನಿಗಳಿಂದ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಒಕ್ಕ ಪೊಲೆನುಂಡು ಮಿಂಜಕ ತೆರಕನ ಕಳ್ಳೆಂಗಡ ಒಕ್ಕಡ ಗುರುಕಾರಣಂಗ ಮೀದಿ ಬೇಪ ಕಾರ್ಯತ್ನ ಇದಕ್ಕ ಇದೇ 24ಅಂಗ್ ನಾಳೆ ಬ್ಯಾಳಾಚ ಪಲಾಕ 9 ಗಂಟೆಗೆ ಬೆಳ್ಳೂರು ಗ್ರಾಮತ್ಲುಳ್ಳ ಕಳ್ಳೆಂಗಡ ಒಕ್ಕ ಕೈಮಡ್ತಲು ಬೆಚ್ಚಂಡಿತ್. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದಿಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಬೆಳ್ಳೂರು ಗ್ರಾಮ ಕಳ್ಳೆಂಗಡ ಒಕ್ಕಕಾರ ಕಟ್ಟಂಡಿತ್. ಮೈಂಡ್ ಅಂಡ್ ಮ್ಯಾಟರ್ ಮತ್ತು ಮುದ್ದಣ್ಣ ಹಾಕಿನಮ್ಮೆ ಇವರ ಆಶ್ರಯದಲ್ಲಿ ಹಾಗೂ ಕೊಡಗು ಜಿಲ್ಲಾಡಳಿತ ಮತ್ತು ಕೊಡಗು ಪೊಲೀಸ್ ಇಲಾಖೆ ಇವರುಗಳ ಸಹಯೋಗದಲ್ಲಿ ಇದೇ 24ರಂದು ಗುರುವಾರ ಬೆಳಿಗ್ಗೆ 7 ಗಂಟೆಗೆ ರನ್ ಫಾರ್ ರೋಡ್ ಸೇಫ್ಟಿ ಅವೇರ್ನೆಸ್ ಅಂದರೆ ರಸ್ತೆ ಸುರಕ್ಷತೆಗಾಗಿ ಜಾಗೃತಿ ರಸ್ತೆ ಓಟವನ್ನು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತ ಸುದರ್ಶನ ಸರ್ಕಲ್ ನಿಂದ ಏರ್ಪಡಿಸಲಾಗಿದೆ. ಜಿಲ್ಲೆಯ ಜನ ವಯಸ್ಸಿನ ಮಿತಿ ಇಲ್ಲದೆ ಲಿಂಗಭೇದವಿಲ್ಲದೆ ಮಕ್ಕಳಾದಿಯಾಗಿ ಎಲ್ಲರೂ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901783120. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಪೊನ್ನಂಪೇಟೆ ಸಾಯಿಶಂಕರ್ ರಸ್ತೆಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಕೆವಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕೆಟ್ ಹಾಲ್. ಎಂಗೇಜ್ಮೆಂಟ್, ಮದುವೆ, ನಾಮಕರಣ, ಸಭೆ ಸಮಾರಂಭ ನಡೆಸಲು ಸೂಕ್ತ ವ್ಯವಸ್ಥೆಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳಾವಕಾಶ ಲಭ್ಯವಿದೆ. ಮಾಹಿತಿಗೆ ಸಂಪರ್ಕಿಸಿ 9148487371. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಜಾಹೀರಾತುಗಳು ಪ್ರಸಾರವಾದವು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಮಡಿಕೇರಿಲುಳ್ಳ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಬಾಡಿಲ್ ಪತ್ರಕರ್ತ ಕೊಟ್ಟಿಯಂಡ ಜೀವನ್ ಚಿನ್ನಪ್ಪ ಎಳೆದನ ಪಿಂಗ ಪತ್ರಕರ್ತ ಅನಿಲ್ ಹೆಚ್ಟಿ ಇಂಗಳ ಉಂಡು ಬಳಿಕಂಡ ಸ್ಟಿಕ್ ವರ್ಕ್ ಮ್ಯಾಜಿಕ್ ಸಾಗಾ ಆಫ್ ಕೊಡವ ಫ್ಯಾಮಿಲಿ ಹಾಕಿ. ಈ ಪದತರ ಕೊಡವ ಹಾಕಿ ನಮ್ಮೆರ 25 ಕಾಲತ್ರ ಇತಿಹಾಸತ್ರ ಮಾಹಿತಿ ಉಳ್ಳ ಇಂಗ್ಲಿಷ್ ಪುಸ್ತಕತನ ಪೆರಿಯ ರಾಜಕಾರಣಿ ಮಾಜಿ ಮಂತ್ರಿ ಮೇರಿಯಂಡ ನಾಣಯ್ಯವು ಬಿಡುಗಡೆ ಮಾಡಿಚಿ. ಈ ನೇರತ್ತು ತಕ್ಕ ಪರಂದ ನಾಣಯ್ಯವು ಕೊಡವ ಒಕ್ಕಡೊಳ್ಳ ನಡುಪ ಹಾಕಿ ಕಳಿ ನಮ್ಮ ಕಳಿರ ಕೂಟಕ್ಕೆ ಪಲತರ ಕಾರ್ಬರ್ರ ಮಾರಿಪತ್ತು ಲೋಕಗಡಿ ಪೆದಕೊಂದಿತ್ತು. ಈ ಮಾದರಿಯ ಕಳಿನಮ್ಮೆನ ಮಿನ್ಯತ್ತು ದಿನತ್ತಲು ಇನ್ನೆಚ್ಚಕ್ಕೂ ಚಾಯಿಲು ನಡೆತುವ ನಿಟ್ಟಲ್ಲಿ ಎಲ್ಲರೂ ಕೈಕೂಟೊಂಡೊಂದು ಮನವಿ ಮಾಡಿಚಿ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಪಿನ್ನ ಗಿನ್ನಿಸ್ ರೆಕಾರ್ಡ್ಸ್ ಕೂಡಿತುಳು ಈ ಕಳಿ ಪೈಪೋಟಿ ನಮ್ಮೆ ಮಿನ್ಯಕ್ ವಿಶ್ವ ದಾಖಲಿನ ಉಳಿತಿಯೋನಕ್ಕೆ ಆಡಂದು ಅವಣ್ಣಿಚಿ. ಕಾರ್ಬಾರ್ಲ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಂಡ ಬೋಪಣ್ಣ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ, ಅಳತುಕಾರ ಕೊಟ್ಟಿಯಂಡ ಜೀವನ ಚಿನ್ನಪ್ಪ, ಮುದ್ದಡ ಹಾಕಿ ನಮ್ಮೆರ ಸಂಚಾಲಕ ರಶೀನ್ ಸುಬ್ಬಯ್ಯ, ವೀಕ್ಷಕ ವಿವರಣೆಕಾರ ಮಾಳೇಟಿದ ಶ್ರೀನಿವಾಸ್, കൊടവ ആദ്യ അന്താരാഷ്ട്രീയ ആക്കി കളിക്കാറ് മാളയണ്ട ഡി മുത്തപ്പ് അല്ലത്തെ കനപ്പട്ടവു കാർബാറിൽ പൊടിയാടിത്തിന് ബൊള്ളിനമേര ഗൗജിലുള്ള മുദ്ദണ്ട കപ്പ് ഹാക്കി നമ്മിൽ ഇതേ ആദ്യ വൈത്ത് സമാജത്തര മേലെ മേനത്ത് വെച്ചുണ്ട് ബോറേ ബോറേ കാർബറിനെ നടത്തിയുണ്ട് ഈ നിട്ടിൽ മൈൻഡ് ആൻഡ് മാറ്റർ സംസ്ഥര കൂട് കൂട്ടത്ത് പിന്നെ ജില്ലാഡളിത പോലീസ് ഇലാക്കെ ജില്ലാ റസ്തേ സുരക്ഷതാ സമിതി പിന്നെ രാഷ്ട്രീയ ഹെദ്ദാരി പ്രാധികാരത്തിന്റെ ഒത്തൊരുമയിൽ റോഡ് സുരക്ഷിതര മീത അറിവിക്ക കൊടുപ്പത്ത് റൺ ഫാർ സേഫ്റ്റി വോട്ടിന് നാളെ നടത്തുക പോലൊക്കെ ഏഴ് ഗണ്ടയ്ക്ക് മടിക്കേരി ഫീൽഡ് മാർഷൽ കുടന്തിര കാര്യപ്പ സർക്കിളിഞ്ച ശുരുവാപ്പ വോട്ട് ഫീൽഡ് മാർഷൽ കാര്യപ്പ കളിപ്പറമ്പ് കത്തിന് ആക്കിരി ആപ്പ കർണാടക പ്രാദേശിക അസമത്വന നിവാരണ സമിതിയുടെ സദസ്യ